ನದಿಗೆ ಕೊಳಚೆ ನೀರು ಸೇರಿಸದಂತೆ ಸೂಕ್ತ ಕ್ರಮ ವಹಿಸಿ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಡ್ಲಘಟ್ಟದಲ್ಲಿ 2,000 ಕೋಟಿ ರೂಪಾಯಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶ, ಸಭಾಧ್ಯಕ್ಷ ಯುಟಿ ಖಾದರ್. ವಿದ್ಯುತ್ ಕಳ್ಳತನ, ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗದಂತೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸಚಿವ ಕೆಜೆಜಾರ್ ಸೂಚನೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿ ಮಾಡಿದ ಬಿವೈ ವಿಜಯೇಂದ್ರ, ಸರ್ಕಾರದ ವಿರುದ್ದ ಹೋರಾಟದ ಕಾರ್ಯತಂತ್ರ ಕುರಿತಂತೆ ಚರ್ಚೆ. ಕನ್ನಡಿಗರ ನಿರ್ಲಕ್ಷ್ಯ ಹಿನ್ನೆಲೆ ಕ್ಯಾಬ್ ಚಾಲಕರಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಹಣ್ಣುಗಳ ಕೃತಕ ಮಾಗಿಸುವಿಕೆ, ಈ ಕುರಿತು ಸಿರ್ಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಕೊಯ್ಲೆತ್ತರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಚಂದನ್ ಕೆ ಅವರೊಂದಿಗೆ ಸಂದರ್ಶನ. ಚಂದನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಆಹಾರದಲ್ಲಿ ಧಾನ್ಯದ ಬೆಳೆಗಳು ಅಥವಾ ಅಕ್ಕಿ, ಗೋಧಿ, ರಾಗಿ ಇಂಥದ್ದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆಯನ್ನು ನಾವು ತರಕಾರಿಗಳ ಬೆಳೆಗಳಿಗೂ ಕೂಡ ಕೊಡಬೇಕು. ಜೊತೆಗೆ ಹಣ್ಣಿನ ಒಂದು ಪಾಲು ಕೂಡ ಅದರಲ್ಲಿ ಇರಬೇಕು ಅನ್ನುವಂಥದ್ದು. ಒಂದು ಸಮತೋಲಿತ ಆಹಾರ ಅಂದರೆ ಏನು? ಸಮತೋಲಿತ ಆಹಾರ ಅಂತಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ದೇಹಕ್ಕೆ ಬೇಕಾದಂಥ ಪ್ರತಿಯೊಂದು ಪೋಷಕಾಂಶಗಳು, ಅಂದರೆ ಕಾರ್ಬೋಹೈಡ್ರೇಟ್ ಅಂತ ಆಗ್ಬೋದು, ಪ್ರೋಟೀನ್, ಫ್ಯಾಟ್, ಜೀವಸತ್ವಗಳು, ಲವಣಾಂಶಗಳು, ಇವೆಲ್ಲವೂ ಸಮ ಪ್ರಮಾಣದಲ್ಲಿ ಲಭ್ಯ ಆಗಿ ಒಬ್ಬ ವ್ಯಕ್ತಿ ಉತ್ತಮವಾದಂಥ ಆರೋಗ್ಯಕರವಾದ ಜೀವನವನ್ನು ನಡೆಸಿದ್ರೆ ಅದನ್ನು ನಾವು ಸಮತೋಲನ ಆಹಾರ ಅಂತ ಕರಿತೀವಿ. ಈ ಸಮತೋಲನ ಆಹಾರದಲ್ಲಿ ಹಣ್ಣಿನ ಒಂದು ಪ್ರಾಮುಖ್ಯತೆ ಏನು? ಸಮತೋಲನ ಆಹಾರದಲ್ಲಿ ಹಣ್ಣುಗಳು ಬಹಳನೇ ಪ್ರಾಮುಖ್ಯತೆಯನ್ನು ಹೊಂದಿದ್ದಾವೆ. ಕಾರಣ ಏನು ಅಂತಂದರೆ, ಹಣ್ಣುಗಳನ್ನು ನಾವು ತಿಂದಾಗ ನಮಗೆ ಜೀವಸತ್ವಗಳು ಮತ್ತು ಲವಣಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಬರೀ ನಾವು ಅಕ್ಕಿ ಆಗ್ಬೋದು, ಜೋಳ ಇವುಗಳನ್ನ ತಿಂದಾಗ ನಮಗೆ ಸಿಗುವಂಥದ್ದು ಬರೀ ಶರ್ಕರ ಪಿಷ್ಟ ಅಷ್ಟೇನೆ. ಈ ಲವಣಾಂಶಗಳು, ಜೀವಸತ್ವಗಳು ದೇಹಕ್ಕೆ ಬಹಳಷ್ಟು ಅವಶ್ಯಕತೆ. ಅವುಗಳು ಬೇಕು ಅಂತಂದರೆ ಹಣ್ಣುಗಳನ್ನ ನಾವು ತಿನ್ನಬೇಕು. ಜೊತೆಗೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ಅಂತ ಇರುತ್ತವೆ, ಅವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ನಮ್ಮ ಭಾರತೀಯ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂದ್ಬಿಟ್ಟು ನವದೆಹಲಿಯಲ್ಲಿ ಏನು ಇದೆಯಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿ ದಿನಾಲೂ ಕೂಡ 100 ಗ್ರಾಂ ಅಷ್ಟು ಹಣ್ಣುಗಳನ್ನು ಸೇವನೆ ಮಾಡಬೇಕು ಅಂತ ಕೂಡ ಹೇಳಿದೆ. ಸಾಮಾನ್ಯವಾಗಿ ಮನೆಯಲ್ಲೇ ಬೆಳೆದಿರುವಂತಹ ಹಣ್ಣು ಅದು ನೈಸರ್ಗಿಕವಾಗಿ ಹಣ್ಣಾಗ್ತದೆ ಅಂತ ಹೇಳ್ತೀವಿ, ಆದರೆ ಪೇಟೆಯಿಂದ ತರುವಂತಹದ್ದು ಬಣ್ಣ ಮತ್ತು ಗಾತ್ರವನ್ನು ನೋಡಿಕೊಂಡು ನಾವು ಸಾಮಾನ್ಯವಾಗಿ ಆಯ್ಕೆ ಮಾಡುವಂತಹದ್ದು. ಈ ಒಂದು ಕಾಯಿ ಇರುವಂತಹದ್ದು ಹಣ್ಣಾಗುವ ಅನ್ನೋ ಒಂದು ಪ್ರಕ್ರಿಯೆ ಏನು, ಮತ್ತು ಹಣ್ಣಾಗುವುದು ಅಂದ್ರೆ ಏನು? ಹಣ್ಣಾಗೋದು ಅಂತಂದ್ರೆ ಯಾವುದೇ ಒಂದು ಗಿಡ ಮೊದಲು ಹೂ ಬಿಡುತ್ತೆ, ಅದು ಪರಾಗಸ್ಪರ್ಶವನ್ನು ಆದ್ಮೇಲೆ ಕಾಯಿಯಾಗಿ ಪರಿವರ್ತನೆ ಆಗುತ್ತೆ, ಆ ಕಾಯಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಒಂದು ಹಂತವನ್ನು ತಲುಪಿದಾಗ ಅದು ಕೊಯ್ಲಿಕ್ಕೆ ಸಿದ್ಧ ಆಗುತ್ತೆ, ಮೆಚ್ಯೂರಿಟಿ ಅಂತ ಹೇಳ್ತೀವಿ. ಆ ಕೊಯ್ಲು ಹಂತಕ್ಕೆ ಬಂದಾಗ ಅದರಲ್ಲಿ ಬಹಳಷ್ಟು ಪರಿವರ್ತನೆಗಳನ್ನ ನಾವು ನೋಡ್ತೀವಿ. ಬಣ್ಣ ಹಸಿರುವಂತ ಇರುವಂತಹ ಬಣ್ಣ ಕಾಯಿಗಳು ಅದು ಹಳದಿಯಾಗುವಂಥದ್ದು ಅಥವಾ ಅದೇ ತಳಿಯ ಒಂದು ಬಣ್ಣವನ್ನ ಹೊಂದುತ್ತೆ. ಅವಾಗ ಅದರಲ್ಲಿರುವಂತಹ ಕೆಲವೊಂದು ಶರ್ಕರೆಗಳು ಸಿಹಿಯಾಗಿ ಪರಿವರ್ತನೆ ಆಗೋದು, ಹುಳಿ ಅಂಶ ಕಡಿಮೆಯಾಗುವಂಥದ್ದು, ಒಗ್ರಿನ ಅಂಶ ಕಡಿಮೆಯಾಗಿ ಸಿಹಿಯಾಗಿ ತಿನ್ನಲಿಕ್ಕೆ ಯೋಗ್ಯವಾಗುವಂಥದ್ದು, ಕಾಯಿಗಳು ಮಾಗಿದಂತಹ ಹಣ್ಣುಗಳು ಸುವಾಸನೆಯನ್ನು ಕೂಡ ಹೆಚ್ಚಿಗೆ ಬೀರುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ತಿನ್ನಕ್ಕೆ ಯೋಗ್ಯವಾಗದೇ ಇರುವಂತಹ ಕಾಯಿಗಳು ಮೆಚುರಿಟಿ ಆಗಿ ಹಣ್ಣಾಗಬೇಕಾದ್ರೆ ಒಳ್ಳೆ ಉತ್ತಮ ಗುಣಮಟ್ಟದ ಹಣ್ಣಾಗಿ ತಿನ್ನಲಿಕ್ಕೆ ಯೋಗ್ಯವಾಗುವಂಥದ್ದು ಹಂತವನ್ನ ನಾವು ಮಾಗಿದ ಹಂತ ಅಂತ ತಿಳಿಸ್ತೇವೆ. ಈಗ ನೈಸರ್ಗಿಕವಾಗಿ ಹಣ್ಣಾಗುವುದಕ್ಕೂ ಕೃತವಾಗಿ ಹಣ್ಣಾಗಿಸುವುದಕ್ಕೂ ಏನು ವ್ಯತ್ಯಾಸ? ನೈಸರ್ಗಿಕವಾಗಿ ನಾವು ಹಣ್ಣಾಗ್ಲಿಕ್ಕೆ ಬಿಟ್ಟಾಗ ಕಾಯಿಗಳು ಬಹಳಷ್ಟು ಸಮಯವನ್ನ ತಗೊಳ್ತವೆ. ಯಾಕೆಂದ್ರೆ ಹಣ್ಣಾಗ್ಲಿಕ್ಕೆ ನಾವು ಎಥಿಲೀನ್ ಅಂತ ಒಂದು ಹಾರ್ಮೋನಿನ ಅವಶ್ಯಕತೆ ಇದೆ. ಗಿಡಗಳಲ್ಲಿ ಇದು ನಿಧಾನವಾಗಿ ಉತ್ಪಾದ ಬಿಡುಗಡೆ ಆಗುವುದರಿಂದ ಅದು ಸಮಯವನ್ನ ಬಹಳ ತಗೊಳ್ಳುತ್ತೆ. ಜೊತೆಗೆ ಅದು ಸಂಪೂರ್ಣವಾಗುವಷ್ಟೊಳಗಡೆಗೆ ಏನಾಗುತ್ತೆ ಅಂತಂದ್ರೆ ಆ ಕಾಯಿಗಳಲ್ಲಿರುವಂತಹ ತೇವಾಂಶಗಳು ಜಾಸ್ತಿ ಹೋಗಿ ಅವು ತಮ್ಮ ತೂಕವನ್ನ ಕಳ್ಕೊಳ್ತವೆ. ಹಾಗಾಗಿ ಮಾರುಕಟ್ಟೆ ದೃಷ್ಟಿಯಿಂದ ನೋಡಿದಾಗ ನಮಗೆ ರೈತರಿಗೆ ಬಹಳಷ್ಟು ಅದು ನಷ್ಟ ಆಗುತ್ತೆ. ಆದರೆ ನಾವು ಈಗ ಕೃತಕವಾಗಿ ನಾವು ಹಣ್ಣುಗಳನ್ನ ಮಾಡಿದಾಗ ಬೇಗನೆ ಹಣ್ಣಾಗುತ್ತವೆ, ಒಂದೇ ಸಮನೆ ಬೇಗ ಹಣ್ಣಾಗುವಂಥದ್ದು, ಮತ್ತೆ ಅದರಲ್ಲಿ ಗುಣಮಟ್ಟವನ್ನು ಕೂಡ ಉತ್ತಮವಾಗಿ ಇರುತ್ತವೆ. ಯಾವುದೇ ರೀತಿಯಾದಂತಹ ಕೊಯ್ಲೋತ್ತರವಾದಂತಹ ತೂಕದಲ್ಲಿ ನಷ್ಟ ಆಗುವಂಥದ್ದು ಯಾವುದೂ ಇರುವುದಿಲ್ಲ. ಮತ್ತೆ ಒಬ್ಬ ಗ್ರಾಹಕನಿಗೆ ತಾನು ಅದನ್ನ ತಗೊಂಡಾಗ ತಿನ್ನಲಿಕ್ಕೆ ಯೋಗ್ಯವಾದಂತಹ ಹಂತದಲ್ಲಿ ಲಭ್ಯವಾಗುತ್ತೆ. ಆ ಕಾರಣಗಳಿಂದ ನಾವು ಕೃತಕವಾಗಿ ಹಣ್ಣನ್ನು ಮಾಡುವುದು ಬಹಳ ಉತ್ತಮ. ಈಗ ಪೇಟೆಗಳಲ್ಲಿ ಸಿಗುವಂತಹ ಹಣ್ಣುಗಳು, ಅದರಲ್ಲಿ ಈಗ ಮಾವು ಆಗ್ಬೋದು ಅಥವಾ ಒಂದು ಬಾಳೆ ಹಣ್ಣಾಗಬಹುದು, ಇವುಗಳನ್ನ ಕೃತಕವಾಗಿ ಮಾಗಿಸಿ ಮಾರಾಟಕ್ಕೆ ಕೊಡಲಾಗ್ತದೆ ಅಂತ ಕೇಳಿದೀವಿ. ಅದರಲ್ಲಿಯೂ ಕೂಡ ರಾಸಾಯನಿಕವನ್ನ ಬಳಸಿಕೊಂಡು ಈ ಮಾಗಿಸುವಿಕೆಯನ್ನ ಮಾಡ್ತಾರೆ ಅಂತ ಹೇಳಿ, ಈ ರಾಸಾಯನಿಕವನ್ನ ಮಿತಿ ಮೀರಿ ಬಳಸುವುದರಿಂದ ಯಾವ ರೀತಿ ಒಂದು ದುಷ್ಪರಿಣಾಮ ಆಗ್ತದೆ, ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಆಗ್ತದೆ? ಈಗ ನಾವು ಹಣ್ಣುಗಳನ್ನ ಮಾಡುವಂತ ಇದನ್ನ ವಿಧಾನಗಳನ್ನ ನೋಡಿದಾಗ ಈಗ ನೈಸರ್ಗಿಕವಾಗಿ ಅಂತಂದ್ರೆ ಮಾವಿನಲ್ಲಿ ಒಣ ಹುಲ್ಲನ್ನ ಹಾಕಿ ಹಣ್ಣನ್ನ ಮಾಡ್ತಾರೆ. ಹಾಗಾದಾಗ ಏನಾಗುತ್ತೆ ಅಂತಂದ್ರೆ ಒಣಹುಲ್ಲಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಕಾಯಿಗಳನ್ನ ಪ್ರವೇಶವನ್ನ ಮಾಡಿ ಅವು ಕೊಳೆಯಲಿಕ್ಕೆ ಸಾಧ್ಯ ಆಗುವಂಗೆ ಮಾಡುತ್ತೆ. ಅದೇ ನಾವು ಬಾಳೆಯನ್ನ ತಗೊಳ್ತು ಅಂತಂದ್ರೆ ಬಾಳೆ ಕೊಯ್ಲು ಮಾಡಾದ್ಮೇಲೆ ಒಂದು ಕೊಠಡಿ ಒಳಗಡೆ ಅವು ಕಾಯಿ ಗೊನೆಗಳನ್ನ ಇಟ್ಟು ಅಗರ್ಬತ್ತಿಯನ್ನ ಅದನ್ನ ಸುಟ್ಟಿ ಅದರಲ್ಲಿ ಬರುವಂತಹ ಹೊಗೆಗೆ ಅದನ್ನ ಉಪಚರಣೆ ಮಾಡಿ ಹಣ್ಣು ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕಾಯಿಗಳನ್ನ ನಾವು ವಾಸನೆ ಸ್ಮೆಲ್ ಮಾಡಿದಾಗ ಅದು ಅಗರ್ಬತ್ತಿ ಸ್ಮೆಲ್ ಬರುತ್ತೆ, ಯಾವುದೇ ರೀತಿಯ ನೈಸರ್ಗಿಕವಾದ ಹಣ್ಣುಗಳನ್ನ ಬರೋದಿಲ್ಲ. ಹಾಗಾಗಿ ಜನಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಒಂದು ಪದಾರ್ಥವನ್ನ ಉಪಯೋಗಿಸಿ ಹಣ್ಣನ್ನ ಮಾಡ್ತಾ ಇದಾರೆ. ಈ ರೀತಿ ಮಾಡೋದು ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕಾಯಿಗಳು ಮಾಗಿ ಹಣ್ಣಾಗ್ತವೆ, ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಆದರೆ ಇದರಲ್ಲಿ ಆರ್ಸನಿಕ್ ಹೈಡ್ರೈಡ್ ಮತ್ತೆ ಫಾಸ್ಫರಸ್ ಹೈಡ್ರೈಡ್ ಅಂತ ವಿಷಕಾರಿ ಅಂಶಗಳು ಇದಾವೆ. ಈ ರೀತಿ ನಾವು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಉಪಯೋಗಿಸಿ ಹಣ್ಣನ್ನ ಮಾಡಿದಾಗ ಅವು ದೇಹವನ್ನ ಪ್ರವೇಶ ಮಾಡಿ ಅದನ್ನ ತಿಂದಂತ ಜನಗಳಿಗೆ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸರ್ಕಾರ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಇಂದ ಬಳಸಿ ಮಾಗಿಸುವುದನ್ನ ಕಾಯಿಗಳನ್ನ ಮಾಗಿಸುವುದನ್ನ ನಿಷೇಧ ಮಾಡಿದೆ. ಯಾರಾದರೂ ಇದನ್ನ ಉಪಯೋಗ ಮಾಡಿತು ಅಂತಂದ್ರೆ ಅಂಥವರಿಗೆ 1 ಲಕ್ಷದವರೆಗೂ ದಂಡವನ್ನು ವಿಧಿಸಬಹುದು, ಮತ್ತೆ 2 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ಕೂಡ ನೀಡಬಹುದು. ಹಾಗಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ನಾವು ಬಳಸಬಾರದು. ಗ್ರಾಹಕರ ದೃಷ್ಟಿಯಿಂದ ನೋಡಿದಾಗ ಇದನ್ನ ಪರೀಕ್ಷೆ ಮಾಡೋದಕ್ಕೆ ಏನಾದರೂ ಅವಕಾಶ ಇದೆಯೋ, ಸಾಧ್ಯತೆ ಇದೆಯಾ? ಪರಿಚಯ ಅಂತಂದ್ರೆ ಈಗ ರಾಸಾಯನಿಕವನ್ನ ಉಪಯೋಗಿಸಿಕೊಂಡು ನೀವು ಮಾಗಿಸಿರುವಂತಹದ್ದು ಅಥವಾ ನೈಸರ್ಗಿಕವಾಗಿ ಮಾಗಿರುವಂತಹದ್ದು ಅಂತ ಗೊತ್ತಾಗ್ತದ ಅಂತ? ಹೌದು, ಈಗ ಮಾರುಕಟ್ಟೆಗೆ ನಾವು ಹೋಗ್ತೇವೆ, ಈಗ ಮಾವು ಋತುಮಾನ ಇದೆ, ನಾವು ಮಾರುಕಟ್ಟೆಗೆ ಹೋದಾಗ ಬಹಳಷ್ಟು ಮಾವು ಹಣ್ಣುಗಳನ್ನ ನಾವು ನೋಡ್ತೀವಿ. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ನಾವು ಉಪಯೋಗಿಸಿ ಹಣ್ಣು ಮಾಡಿದ್ವಿ ಅಂತ ಆದಿತ್ತು ಅಂತಂದ್ರೆ ಆಗ ಕ್ಯಾಲ್ಸಿಯಂ ನಾವು ನೋಡಿದಾಗ ಕಾಯಿಗಳನ್ನ ನಾವು ಹಣ್ಣು ಆಗಿರುವಂತಹ ಮಾವು ನೋಡಿದಾಗ ಬೇರೆ ನೈಸರ್ಗಿಕವಾಗಿ ಹಣ್ಣು ಮಾಡಿದವಕ್ಕಿಂತ ಅವು ತುಂಬಾನೇ ಒಳಿತಾ ಇರ್ತವೆ. ಒಂದು, ಅದನ್ನ ಕಾಯಿಗಳನ್ನ ತಗೊಂಡು ನಾವು ವಾಸನೆಯನ್ನ ಹೀರಿದಾಗ ಅವು ನೈಸರ್ಗಿಕವಾದ ಮಾವಿನ ವಾಸನೆ ಬರುವುದ ಬದಲು ಒಂದು ರೀತಿಯ ಘಾಟು ವಾಸನೆ ಬರುತ್ತೆ. ಆ ಹಣ್ಣುಗಳನ್ನ ನಾವು ಕೊಯ್ದು ನಾವು ತೆಗೆದಾಗ ಆ ತಿರುಳು ಹಳದಿ ಬಣ್ಣಕ್ಕೆ ಬರೋದು ಬದಲು ಇನ್ನೂ ಬಿಳಿ ಬಣ್ಣದಲ್ಲೇ ಇರುತ್ತೆ, ತಿರುಳಿನ ಬಣ್ಣವೂ ಕೂಡ ಅಭಿವೃದ್ಧಿ ಆಗಿರೋದಿಲ್ಲ. ಅದಾದ ನಂತರ ನಾವು ಹಣ್ಣನ್ನು ನಾವು ಸೇವನೆ ಮಾಡಿದಾಗ ಅವು ಸಿಹಿಯಾಗಿ ಇರುವ ಬದಲು ಹುಳಿ ಹುಳಿಯಾಗಿ ಇರುತ್ತೆ. ತಿಂದ ಆದ ನಂತರ ನಮಗೆ ತಲೆನೋವು ಬರುವಂಥದ್ದು, ಹೊಟ್ಟೆ ತೊಳಸುವಂಥದ್ದು ಅಥವಾ ವಾಂತಿ ಬರುವಂಥದ್ದು, ಈ ಎಲ್ಲ

ಪುನೀತ ಮಹಿಮಗೆ ಅನುಪಮ ತೇಜಗೆ ಅಚಲಾರೂಢಗೆ ನಮೋ ನಮೋ. ನಿತ್ಯಾನಂದಗೆ ನಿಗಮಾತೀತಗೆ ನಿಜ ಗುರು ಸಿದ್ಧಗೆ ನಮೋ ನಮೋ. ನಿಜ ಗುರು ಸಿದ್ಧಗೆ ನಮೋ ನಮೋ. ರೂಪಿಗೆ ಪರಮಾನಂದಗೆ ಪರತರ ರೂಪಿಗೆ ಪರಮಾನಂದಗೆ ಪರಮಾರೂಢಗೆ ನಮೋ ನಮೋ. ಬ್ರಹ್ಮಾನಂದಗೆ ಬ್ರಹ್ಮಾಧಿಕಾರಿಗೆ ಜ್ಞಾನಿಗೆ ನಮೋ ನಮೋ. ಬ್ರಹ್ಮ ಜ್ಞಾನಿಗೆ ನಮೋ. ಹರಿಹರ ವಂದಗೆ ಅರುಚಾರೂಢಗೆ ನಮೋ ನಮೋ. ಶಿವಾರೂಢಗೆ ಶಿವಕುಲ ಜಾತಗೆ ಶಿವಾರೂಢಗೆ ಶಿವಕುಲ ಜಾತಗೆ ಸಿದ್ಧಾರೂಢಗೆ ನಮೋ ನಮೋ. ಸಿದ್ಧಾರೂಢಗೆ ನಮೋ ನಮೋ. ಹರಿಹರ ವಂದಗೆ ಅರುಚಾರೂಢಗೆ ನಮೋ ನಮೋ. ಶಾಂತಾನಂದಗೆ ಜಮಗುಣತೀತಗೆ ಚಿತ್ತಾರೂಢಗೆ ನಮೋ ನಮೋ. ಬಿಸುನು ಬಾಗೋದೆ ಗೆಳತಿ ಬಿಸುನು ಬಾಗೋದೆ ತುಂಬಿ ಮಾಡಿಟ್ಟಳು ಸಿಂಬಿ ನೀರುಳು ಕೊಡ ತುಂಬಿ ಮಾಡಿಟ್ಟಳು ಸಿಂಬಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಕೊಡಬಿಟ್ಟ ನೀರನ್ನು ಒಯ್ದರ ಗೆಳತಿ ಬೀಸುನು ಬಾಗೋದೆ ಗೆಳತಿ ಬೀಸುನು ಬಾಗೋದೆ. ಸುತ್ತ ದೇವರ ಗುಡಿ ನಡುವ ದೇವರ ತಡಿ ಸುತ್ತ ದೇವರ ಗುಡಿ ನಡುವ ದೇವರ ತಡಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿ ಹಿರೆಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿ ಈಶ ಸದಾ ಶಿವನ ನೆನೆಯೋಣ ತಂಗಿ ಈಶ ಸದಾ ಶಿವನ ನೆನೆಯೋಣ ತಂಗಿ ಶಿವನ ಈಶ ಸದಾ ಶಿವನ ನೆನೆಯುನ ತಂಗಿ ಬೀಸನು ಬಾಳಿ ಬೀಸನು ಬಾ ಗೋದಿ ಹಸನಂಗ ಮಾಡಬೇಕನ್ನಾಂ ಹಿಂಗಾದ ಮೇಲಿನ್ ಹೆಂಗ ಬಳಕಿ ಮಾಡಬೇಕನ್ ಹಿಂಗಾದ ಮೇಲಿನ್ ಹರಿದು ನ್ಯೂತ ಮೇಲೆ ಹಂಗ ಬಳಕಿ ಮಾಡಬೇಕು ಹಂಗು ಹರಿದು ನ್ಯೂತ ಮೇಲೆ ಬಂಗಿ ತಂಬಕ ಚೇದು ಬಂತ ಮರುಳ ಮಂಗ್ಯ ಗಂಜಿದ ಮೇಲೆ ಹಂಗ ಬಳಕಿಯ ಮಾಡಬೇಕು ತಂದಿ ತಾಯಿ ಯಾರನ ದುಡಿ ದುಡಿದು ಸತ್ತರೆ ಮಡದಿ ಮಕ್ಕಳ ಪರಿವೆಯಲ್ಲನ್ನ ಮಡದಿ ಮಕ್ಕಳ ಪರಿವೆಯಲ್ಲ ಒಡಿದ ಏಳುವ ಮಾತಿದಲ್ಲ ಮಡದಿ ಮಕ್ಕಳ ಪರಿವೆಯಲ್ಲ ಒಡಿದ ಏಳುವ ಮಾತಿರಲ್ಲ ಬಿಡದೇಶರೇ ಚಿಂದಿ ತಂದು ಬಿಡದೇಶರೇ ಚಿಂದಿ ತಂದು ಚಿಡದ ಬಿಡುವಂಗ ಕುಡಿದ ಬಳಿಕ ಬಳಕೆಯ ಮಾಡ ಕೊಂಡಾಟ ಕೇಳಿ ಕಂಡ ಏ ಚಿಕಿ ನಾಚಿ ಕಿಲ್ಲನ್ನ ಚಿಕಿ ನಾಚಿಕಿಲ್ಲ ಲಂಡ ಬಂಡರು ಕೂಡಿಕೊಂಡ ಕಂಡ ಚಿಕಿ ನಾಚಿಕಿಲ್ಲ ಲಂಡ ಬಂಡರು ಕೂಡಿಕೊಂಡು ಗಂಡ ನಿಲ್ಲದ ಮಣಿಯವಳಂತೆ ಗಂಡ ನಿಲ್ಲದ ಮಣಿಯವಳಂತೆ ರಂಡೇ ಗೋಡು ಕಲ್ಲನ್ನ